ಒಂದಿನದ ರೈತರಿಗೆ ಎಂದ್ರೆ ತೊಂದರೆ ಆಗಿರ್ತದೆ, ಅವನು ಸಂಕಟ ಸಮಯದಲ್ಲಿ ಭಾಗಿಯಾಗೋದಷ್ಟೇ ನಮ್ಮ ಸಂಘದ ಕೆಲಸ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ಇದಕ್ಕೆ ಆದಾಯದ ಮೂಲ ಏನಿರಂಗಿಲ್ಲ. ಇಷ್ಟ ಆದರೂ ನಾವು ಇದಕ್ಕೆ ನಾಶಿಕ್ಗೂ ನೋಡಿದ್ದೀವಿ, ತಾಸ್ಗಾಂವ್ಕ್ ಹೋಗಿದ್ದೀವಿ, ಸಾಂಗ್ಲಿ ಹೋಗಿದ್ದೀವಿ, ಪಂಡರಪುರಕ್ಕೆ ಹೋಗಿದ್ದೀವಿ, ಇಲ್ಲೆಲ್ಲಾನು ನೋಡಿದ್ದೀವಿ. ಅಲ್ಲಲ್ಲಿ ಭೇಟಿಯಾಗಿ ಬಂದೀವಿ. ಅಲ್ಲಿದೇನಿದೆ, ಅಲ್ಲಿ ವ್ಯಾಪಾರಿ ವ್ಯವಸ್ಥೆ ಏನಿದೆ, ಇಲ್ಲಿ ವ್ಯವಸ್ಥೆ ಏನಿದೆ. ಆದರೆ ಟೋಟಲಿ ನನ್ನ ಸಂಘದ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾ ಹೇಳಬೇಕಂದ್ರೆ, ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಎಲ್ಲಕ್ಕೂ ನೀವು ಬ್ರ್ಯಾಂಡೆಡ್ ಮಾಡ್ತೀರಿ, ಇದಕ್ಕೆ ಮಾಡ್ಲಿಕ್ಕೆ ತೊಂದರೆ ಏನದ, ಯಾಕೆ ಮಾಡಬಾರ್ದಂತ್ರಿ? ನಾವು ಸಂಘದಿಂದ ನಮಗೆ ಏನದ ಹೇಳ್ರು, ನಮ್ಮ ಸಂಘದಿಂದ ಏನು ಅಧಿಕಾರ ನಮಗೆ? ರೈತರದ್ದು ಏನೋ ಒಂದು ನ್ಯೂನ್ಯತೆ ಬಂತು, ಯಾರೋ ಆಫೀಸರ್ಸ್ ಕೇಳಿಲ್ಲ, ವ್ಯಾಪಾರಿ ಒಬ್ಬ ಚೀಟ್ ಮಾಡಿದ, ಫಸಾಯಿಸಿದ, ಅಂಥ ಹೊತ್ತಿನಾಗ ನಾವು ಸಂಘದ ನಿಂದಿರ್ತೀವಿ. ಬರಗಾಲ ಬಂತು, ಆನೆ ಕಾಲಿನ ಮಳೆ ಬಂತು, ರೈತರಿಗೆ ಏನೋ ಹೊಸ ಹೊಸ ಯೋಜನೆಗಳು ಆಗಬೇಕಾಗಿತ್ತು, ಸರ್ಕಾರಕ್ಕೆ ಮೂವ್ ಮಾಡ್ತೀವಿ. ಆದರೆ ಸರ್ಕಾರದ ಮ್ಯಾಗ ನಾವು ಅವ್ರು ಮೂವ್ ಮಾಡೋದು ಅಷ್ಟೇ ನಮ್ಮ ಕೆಲಸ, ಮಾಡೋದು ಬಿಡೋದು ಅವ್ರ ಕೆಲಸ ಅಲ್ಲರಿ. ನಮಗೆ ಲಿಮಿಟೇಷನ್ ಅದ, ಹೆಚ್ಚಿಂದ ನಮಗೆ ಅಧಿಕಾರ ಏನದ ಹೇಳಿ, ಸಂಘಕ್ಕೆ ಏನು ಅಧಿಕಾರ ಅದ? ಮತ್ತು ಹೋರಾಟ ಮಾಡಬೇಕು. ಈ ಕಬ್ಬು ಬೆಳೆಗಾರರು ಅವರು ಇವರು ಎಲ್ಲ ಹೋರಾಟ ಮಾಡ್ತಾರೆ, ನೀವು ಯಾಕೆ ಮಾಡಬಾರ್ದ? ನಮಗೆ ಅನುಭವದ ನೀವು, ಆದರೆ ನಾವು 8 ತಿಂಗಳು ನಾವು ದ್ರಾಕ್ಷಿ ಕೆಲಸದಾಗ ಇರ್ಬೇಕಾಗ್ತದ್ರಿ. ಇವರು ಹೋರಾಟ ಮಾಡ್ಕೋತ ರೈತರು ಅಲ್ಲಿ ಬಿಟ್ಟು ಒಂದು ಇದ್ದದ್ದು ಅದು ಒಟ್ಟು ಹೋಗಿಬಿಡ್ತದೆ. ಈಗ ಏಪ್ರಿಲ್ ಪ್ರೂನಿಂಗ್ ಒಂದು ಇಂಪಾರ್ಟೆಂಟ್, ತದನಂತರ ಅಕ್ಟೋಬರ್ ಪ್ರೂನಿಂಗ್. ಈ ಟೈಮ್ದಾಗ ಕೆಲಸ ಬಿಟ್ಟು ಹೋರಾಟ ಮಾಡ್ಕೋತ ಹೆಂಗೆ ಸಾಧ್ಯ ಆಗದೆ ಹೇಳ್ರಿ ನೋಡೋಣ. ನಾವು ಇನ್ವೆಸ್ಟ್ಮೆಂಟು ಕಬ್ಬಿನವ್ರದ್ದು ಏನು ಒಂದು ಎಕರೆ ಕಬ್ಬು ಹಸ್ತಾರೆ, ಅದಕ್ಕೇನು ಒಳ್ಳೆ ಆದರೆ 20-30-40-50 ಸಾವಿರ ತನಕ ಮಿನಿಮಮ್ 50 ಸಾವಿರ ಖರ್ಚು ಬರ್ತದೆ. ನಾವು ಒಂದು ಎಕರೆ ಮಾಡಬೇಕಾದ್ರೆ 7-8 ಲಕ್ಷ ಹೋಗ್ತೈತೆ ನಂಬಿದ್ರೆ. ಹಾಂ, ಇಂಥ ಹಂತನೊಳಗೆ ನಮಗೊಂದು ನಮ್ಮ ಸಂಘಕ್ಕೂ ಒಂದು ಲಿಮಿಟೇಷನ್ ಅದ. ನಮ್ಮ ಪರಿಮಿತಿ ಒಳಗೆ ನಾವು ಸರ್ಕಾರ ಜೊತೆ ಆಗಲಿ, ಕೇಂದ್ರ ಸರ್ಕಾರ ಜೊತೆ ಆಗಲಿ, ಎಷ್ಟು ಬೇಕಟ್ಟದ ನಾವು ನಮ್ಮದು ಬೇಡಿಕೆ ಬಗ್ಗೆ ಮನವರಿಕೆ ಮಾಡಿಕೊಡ್ಲಕ್ಕೆ ಪ್ರಯತ್ನ ಮಾಡಿದ ಹೊರತಾಗಿ ನಾವು ಅದರ ಇನ್ನೂ ಪೂರ್ತಿ ಯಶಸ್ವಿಯಾಗಿ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡಂಗಿಲ್ಲ ರೀ. ಅಧ್ಯಕ್ಷರೇ, ಒಂದು ವಿಚಾರ ಏನಪ್ಪ ಅಂತಂದ್ರೆ, ಈಗ ಸಂಘ ಯಾಕೆ ಕಂಪನಿಯಾಗಿ ಪರಿವರ್ತನೆ ಆಗಬಾರ್ದು, ಇಲ್ಲಾಂತಂದ್ರೆ ಸಂಘದ ಆಶಯದೊಳಗೆ ಈಗ ಯಾಕೆ ಕಂಪನಿಗಳನ್ನು ಮಾಡಬಾರ್ದು ಅಂತ? ಈ ಕಂಪನಿ ಅದ ಏನ್ರಿ ವ್ಯವಸ್ಥೆ ಹಿಂಗದಲ್ಲ, ಇಂಡಸ್ಟ್ರಿಯಲಿಸ್ಟ್ ಮೊದಲು ಸರ್ಕಾರ ಮೊದಲು ದ್ರಾಕ್ಷಿ ಬೆಳಿ ಇಂಡಸ್ಟ್ರಿಯಲಿಸ್ಟ್ ಟ್ರೀಟ್ ಮಾಡಬೇಕು. ಯಾವಾಗ ಇದನ್ನ ಔದ್ಯೋಗಿಕ ಅಂತ ನೀವು ಟ್ರೀಟ್ ಮಾಡ್ತೀರಿ, ಆ ಹೊತ್ತಿನಾಗ ಕಂಪನಿಯವರು ನಮ್ಮ ಜೊತೆ ಬರ್ತಾರೆ. ನಮಗೇನು ರೈಟ್ಸ್ ಏನ್ರಿ, ನಾವು ಕಂಪನಿ ಆ್ಯಕ್ಟ್ ತಳಗ ಹೆಂಗೆ ಬರ್ತೀವಿ? ನಾವು ಕಂಪನಿ ಆ್ಯಕ್ಟ್ ತಳಗ ಇಲ್ಲ. ನಾವು ಇದು ನಮಗೇನದ ಟ್ಯಾಕ್ಸ್ ಎಕ್ಸಾಮ್ಸನ್ ಅದ, ರೈತರಿಗೆ ಟ್ಯಾಕ್ಸ್ ಎಕ್ಸಾಮ್ಸನ್ ಇದ್ದಾಗ ಕಂಪ್ನಿ ಆ್ಯಕ್ಟ್ ನಮ್ಗೆ ಹೆಂಗೆ ಲಾಗು ಆಗ್ತದೆ? ಬೇಡ, ಯಾವ್ದು ಯಾವ್ಯಾವ ಅದಾವೆ ಈಗ, ಅವು ಕೆಲವೊಂದು ಕಡೆ ಎಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ರೈತರ ಕಡೆ, ಅವು ಎಷ್ಟೋ ಮಂದಿ ರೈತರಿಗೂ ಪಸಾಶರೆ. ನಾನೇ ಈಗ 2 ವರ್ಷದಿಂದ ಎಕ್ಸ್ಪೋರ್ಟ್ ಕ್ವಾಲಿಟಿ ದ್ರಾಕ್ಷಿ ಬೆಳೆದಿದ್ದೆ, ಟೇಬಲ್ ಗ್ರೇಪ್ ಅಂದರೆ ತಿನ್ನುವ ಪರ್ಪಸ್, ಅಂತಾರಾಷ್ಟ್ರೀಯ ಕಳಿಸು ಗುಣಮಟ್ಟದ ಬೆಳೆದಿದ್ದೆ. ಮೀನು ವಾಯಿಲ್ ಕೊರೋ ಮತ್ತು ಮಿರೇಜ್ದವ್ರು ಒಬ್ಬರ ಜೊತೆ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರೇನಂದ್ರು, ಏ ಇಲ್ರಿ, ಎಲ್ಲ ಲಾಕ್ಡೌನ್ ಆಗಿದೆ, ಬಂದ್ ಆಗಿದೆ, ನಾ ಹೆಲ್ಪ್ಲೆಸ್, ಏನು ಮಾಡೋಕೆ ಆಗಂಗಿಲ್ಲ ಅಂತ. ಮತ್ತು ಏನು ಕಂಪ್ನಿ ಏನು ಉಪಯೋಗ ಆಗೋದ್ರಿ ನಮಗೆ? ಈ ವ್ಯವಸ್ಥೆದಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗದೆ? ಕಂಪ್ನಿ ಅಗ್ರಿಮೆಂಟ್ ಮಾಡಿಕೊಂಡು ರೈತರ ಭಾವನೆ ಒಬ್ಬೊಬ್ಬರು ಒಂದೊಂದು ನಮೂನಿ ಇರ್ತದೆ ರೀ. ಆ ಕಂಪ್ನಿ ಆ್ಯಕ್ಟ್ದೊಳಗೆ ಎಲ್ಲರೂ ನಾವು ಬರ್ತೀವಿ ಅಲ್ಲಕ್ಕೂ ಇರಂಗಿಲ್ಲ. ವಿಭಿನ್ನ ಲೋಕೋ ರುಚಿ ವಿಭಿನ್ನ ಅಂತಿರಲ್ಲ, ಆ ಟೈಪ್ ಒಬ್ಬೊಬ್ಬರ ಅಭಿಪ್ರಾಯ ಒಂದು ಬೇರೆ ಇರ್ತದೆ. ಆದರೆ ಸರ್ಕಾರ ತಾನೇ ಒಂದು ಬೋರ್ಡ್ ನಿರ್ಮಾಣ ಮಾಡಿದ ನಿಗಮ ಆಗ್ಯದ, ನಿಗಮದ ಮುಖಾಂತರ ಅವ್ರು ಪರ್ಚೇಸ್ ಮಾಡ್ಕೊಂಡು ಕಂಜ್ಯೂಮ್ ಮಾಡೋರಿಗೆ ಒಂದು ಉಪಯೋಗ ಆಗುವಂಗೆ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗ್ತದೆ. ರೈತರು ತನಗೆ ಒಳ್ಳೆಯ ರೇಟ್ ಸಿಗ್ತಾನೆ, ನಿಗಮ ಕೊಟ್ಟಿರ್ತಾನೆ, ಇದಕ್ಕೆ ಚಲೋ ರೇಟ್ ಹೊರಗೆ ಸಿಗ್ತಿರ್ತಾನೆ, ಕಾಂಪಿಟಿವರೇ ಆಕದಲ್ಲ ನಮಗೆ. ಇದು ಕೇಮಪ್ಪ ಆಗ್ಯದಂತ ಅದರ ಹಾಲಿನ ಅವ್ರು ಕಾಂಪಿಟಿವ್ ರೇಟ್ ರೈತರಿಗೆ ಕೊಡ್ತಾರೆ. ಅದು ಇರಲಿಕ್ಕೆ ಮೊದಲು ನಮಗೆ ಕಾಂಪಿಟೇಟರ್ ಇಲ್ಲ ಯಾರು. ಈಗ ಅವ್ರು ಏನು ಹೇಳಿದ್ದು ನಾವು ಕೊಟ್ಟು ಬರಬೇಕು ಇಲ್ಲಕ್ಕೆ ಅನಿವಾರ್ಯ. ಅಂದ್ರೆ ಮುಂದೆ ಈ ಸದ ನೋಡ್ರಿ, ಮನುಗೆ ತೆಗಿತಡ ಇಲ್ಲ, ಮತ್ತೆ ಖರ್ಚು ಚಾಲನ, ಈಗ ಏಪ್ರಿಲ್ ಚಟ್ನಿ ಚಾಲನ. ಇದು ಯಾವಾಗಲೂ ಹೋರಾಟದೊಳಗೆ ಇರ್ತೀವಿ ರೈತರು ನಾವು. ದ್ರಾಕ್ಷಿ ಬೆಳೆಗಾರ ಸಂಕಷ್ಟದ ನಾವು ಸಂಘ ಕಂಪ್ನಿ ಮಾಡುವಷ್ಟು ಮೊದಲೇ ನಿಮ್ಗೆ ಹೇಳಿದ ಆರ್ಥಿಕ ದೃಷ್ಟಿಯಿಂದ ನಾವು ಭಾಳ ಸ್ಟೆಬಿಲಿಟಿ ನಮ್ಮಲ್ಲಿ ಇಲ್ಲ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆಗುವಂಥದ್ದು ಎಲ್ಲ ಕಂಪ್ನಿ ಜೊತೆ ಮಾಡ್ತೀವಿ ಅಂದರೂ ಅವ್ರಿಗೆ ಮಾರ್ಕೆಟ್ ತೊಂದರೆ ಅದ. ಸರ್ಕಾರ ಮಾಡಿ ರಾಷ್ಟ್ರೀಯ ಮಟ್ಟಕ್ಕೆ ಇದನ್ನ ಒಂದು ಬೆಳೆಸ್ಬೇಕಿದ್ರು ಅಂದ್ರೆ ಉಪಯೋಗ ಆಗ್ತದೆ. ಯಾವುದೋ ಕಂಪ್ನಿ ಅವ್ನು ಬರ್ತಾನೆ, ಮತ್ತು 4 ದಿನ ತಗೋತಾನೆ, ಬಿಡ್ತಾನೆ, ಮತ್ತು ಇದರೆಲ್ಲ ತೊಂದರೆ ಆಗ್ಲಾಗ್ತದೆ. ಅದಕ್ಕೆ ನಿಗಮ ಮಾಡಿ, ನಿಗಮ ಮಾಡ್ಯಾರ, ಈಗ ನಿಗಮ ಮುಖಾಂತರ ಇದನ್ನು ಪರ್ಚೇಸ್ ಮಾಡಬೇಕು. ಕಂಜ್ಯೂಮ್ ಮಾಡೋವಂಗೂ ಕಮ್ಮಿ ರೇಟ್ನಾಗ ಸಿಗ್ತದೆ. ಸಪೋಸ್ ನೀವು ಬೆಂಗಳೂರಿಗೆ ಹೋಗ್ರೀಗ, ಇಲ್ಲಿ 100, 150, 170 ಒಳ್ಳೆಯ ಗುಣಮಟ್ಟದ ನಮ್ಮ ಕಡೆ ಖರೀದಿ ಮಾಡ್ತಾರೆ. ಇದನ್ನು ನೀವು ಬೆಂಗಳೂರು ಮಾರ್ಕೆಟ್ಗೆ ಕೇಳಿ 270 ರೂಪಾಯಿ ನಿಮಗೆ ಸಿಗಂಗಿಲ್ಲ. ಅಲ್ಲಿ ತಿನ್ನೋಂಗೆ ತೊಂದರೆ, ಇಲ್ಲಿ ಕೊಡೋಂಗೆ ಸೋಯಿ, ಅಲ್ಲಿ ತಿನ್ನೋಂಗೆ ತೊಂದರೆ. ನಾವೊಂದು 3-4 ವರ್ಷದಿಂದ ಡೈಲಿಗೆ ಹೋಗಿದ್ದೀವಿ, ನಮ್ಮ ಜೊತೆ ಒಬ್ಬರು ಬಬ್ಲೇಶ್ವರದವ್ರು ಬಂದಿದ್ರು, ಟ್ರೈನ್ನಾಗ ಹೋಗಿದ್ದೀವಿ. ಅವ್ರು ಹೋಗಾಗ ಏನು ಮಾಡಿರು, ಒಂದು 8 ಬಾಕ್ಸ್ ಹೋಗಿದ್ರು ಅಧ್ಯಕ್ಷರು, ಏನು ಹಾಕೈತಿ ನೋಡು ಅಂದರು. ತೊಗೊಂಡು ಡೈಲಿಗೆ ಹೋಗಿದ್ದೀವಿ, ಅಲ್ಲಿ ಚಾಂದನಿ ಚೌಕ್ನಾಗ ಎಲ್ಲಿ ಹೋಗಿ ನಿಂತೀವಿ, ಆ ಬಾಕ್ಸ್ ತೆಗೆದಿಟ್ರು. 280-300 ರೂಪಾಯಿ ಕೆ ಜಿ ಇತ್ಕೊಂಡ್ರು ಅವರು, 1 ಕೆ ಜಿ ಏನೇ ದಿಲ್ಲಿ ಹಣೆ ಬರೀದ್ರಿ.

ಮನೆ ಮುಂದೆ ಒಂದ್ 20 ವರ್ಷದ ದಾಸವಾಳದ ಗಿಡಕ್ಕಿಂತ ಮರ ತರನೇ ಇತ್ತು. ಅದಕ್ಕೊಂದು ಸ್ಪ್ರೇ ಕೊಟ್ಟೆ. ಆ 20 ವರ್ಷದಲ್ಲಿ ಕಾಣದಿರೋ ಚೇಂಜಸ್ 2 ವಾರದಲ್ಲಿ ಕಂಡು ಬಂತು. ದೊಡ್ಡ ದೊಡ್ಡದು ಹೆಂಗೋ ತಡ್ಕೊಂಡಿರುತ್ತೆ, ಬೇಗ ಬೆಳಿಬೇಕು ಅಂತ ಏನು ನಮ್ಗಿರಲ್ಲ, ಸಸಿಗಳು ಬೇಗ ಬೆಳಿಬೇಕು ಅಂತ ಅನ್ನೋದಿರುತ್ತೆ. ನನ್ನ ಜಮೀನಲ್ಲಿ ಅಲ್ಲೇ ಒಂದಷ್ಟು ಮಣ್ಣನ್ನು ತಿಕ್ಕೊಂಡು ಬರೀ ಮಣ್ಣು ಮಾತ್ರ ಪ್ಯಾಕೆಟಿಗೆ ಹಾಕಿ ಬೀಜ ಹಾಕಿ ಆಮೇಲೆ ನೀವಲ್ಗಿ ಸ್ಪ್ರೇ ಕೊಡ್ತಾ ಬಂದೆ. ಯಾವ ಗೊಬ್ಬರನೂ ಕೊಡಲಿಲ್ಲ, ಬರೀ ಮಣ್ಣು. ಬರೀ ಅಷ್ಟರಲ್ಲೇ ನನಗೆ ನರ್ಸರಿ ಕ್ಲಿಕ್ ಆಯಿತು. ನಾನು ಸ್ವಲ್ಪ ಆರ್ಥಿಕವಾಗಿ ಸೋತಿದ್ದೆ. ಅವಾಗ ನರ್ಸರಿ ನೀವಲ್ಗಿ ಪ್ರಯೋಗದಿಂದ ಈಜೆ ಕೈ ಸಿಕ್ತು. ನನ್ನ ಖರ್ಚುಗೆ 50,000 ಹಣನೂ ಸಿಕ್ತು. ಆವಾಗಲಿಂದಲೇ ನೀವಲ್ಗಿ ಮೇಲೆ ಒಂದು ವಿಶ್ವಾಸ ಬಂತು ನನಗೆ. ನಾನು ಒಂದು 10 ಗುಂಟೆ ಜಾಗದಲ್ಲಿ ಮೆಣಸಿನ ಗಿಡ ಹಾಕೊಂಡಿದ್ದೆ. ಅಲ್ಲಿ ಕೂಡ ಯಾವುದೇ ಗೊಬ್ಬರ ಬಳಸಲ್ಲ. ಆರ್ಗ್ಯಾನಿಕ್ ಬೇಸಲ್ಲಿ ಒಂದು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಾನು ಇಂಥವನ್ನೇ ಹೆಚ್ಚು ಗಮನಕ್ಕೆ ತಗೋತೀನಿ. ಗೊಬ್ಬರದ ಅಂಗಡಿಗೆ ಹೋಗಿ 6-7 ವರ್ಷ ಆಯಿದೆ ಅಂದರೆ ತಪ್ಪೇನಿಲ್ಲ. ಭದ್ರವಾಗಿ ನಿಂತಿರೋದು 6-7 ವರ್ಷದಿಂದ ಈಚೆಗೆ ಸಂಪೂರ್ಣ ನಿಷೇಧ ಮಾಡಿದ್ದೀನಿ ರಾಸಾಯನಿಕ ಗೊಬ್ಬರಗಳನ್ನ. ಔಷಧಿಗಳನ್ನಂತೂ ನಾನು ಸ್ಪ್ರೇ ಮಾಡೋದೇ ಇಲ್ಲ. ನನ್ನ ಚಿಕ್ಕ ಜಮೀನು 1.25 ಎಕರೆ, ಅದರಲ್ಲಿ 2 ಕ್ವಿಂಟಲ್ ಕಾಳುಮೆಣಸು ಆಗಿದೆ. ಅದಕ್ಕೂ ಯಾವುದೇ ಔಷಧಿ ಕೊಟ್ಟಿಲ್ಲ. ಈ ಥರದ ಪ್ರಯೋಗಗಳು ಮಾಡ್ತಾ ಹೋಗಬೇಕು. ಆಮೇಲೆ ನೀರಿನ ನಿರ್ವಹಣೆ ಬಹಳ ಚೆನ್ನಾಗಿ ಗಮನಿಸ್ತಾ ಹೋದ್ರೆ ನೀರು ಹೆಚ್ಚಾದ್ರೂ ನಾವು ಯಾವ ಲಿಕ್ವಿಡ್ ಬಳಸಿದ್ರು ರೋಗ ಬಂದೇ ಬರುತ್ತೆ. ನೀರಿನ ಬಹಳ ಜೋಪಾನ ನೋಡ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ಬೆಳೆಗಳಲ್ಲಿ. ನಿಮ್ಮ ಜಮೀನಲ್ಲಿ ತರಕಾರಿಗಳಿಗೆ ಯಾವುದಕ್ಕೆ ನೂವಾಲ್ಗೆನ ಸಿಂಪಡಣೆ ಮಾಡಿದ್ರಿ? ನಾನು ಹೆಚ್ಚು ಸಿಂಪಡಣೆ ಮಾಡಿದ್ದಂದ್ರೆ ಮೆಣಸಿನ ಗಿಡಕ್ಕೆ ಮಾಡಿದ್ದೆ, ಆಮೇಲೆ ಬದನೆ ಗಿಡಕ್ಕೆ ಮಾಡಿದ್ದೀನಿ. ಈ ತರ ಮನೆ ಬಳಕೆಗೆ ಹಾಕೊಳ್ಳೋರು. ನಾನು ತರಕಾರಿನ ಬೆಳೆದು ಮಾರಕ್ಕೆ ನನ್ನ ಕೈಲಿ ಆಗಲ್ಲ, ಯಾಕೆಂದ್ರೆ ಡಿಸ್ಟೆನ್ಸ್ ಇದೆ ಸಿಟಿಗೂ. ನಾವು ಮನೆಯಲ್ಲಿ ದನ ಕರ ಸ್ವಂತ ಕೆಲಸಗಳು ನಾವೇ ಮಾಡೋದ್ರಿಂದ ಹಾಸನಕ್ಕೆ ಹೋಗಿ ಬರುವಾಗ ನಮಗೆ ಅಪ್ ಆ್ಯಂಡ್ ಡೌನ್ 50 ಕಿಲೋಮೀಟರ್ ಅಂದ್ರೆ 1/2 ದಿವಸ ಟೈಮು ವ್ಯಯ ಆಗುತ್ತೆ. ಹಾಗಾಗಿ ತರಕಾರಿ ನಾನು ಮಾರಾಟಕ್ಕೆ ಅಂತ ಬೆಳೀತಾ ಇಲ್ಲ, ನಾನು ಸ್ವಂತಕ್ಕೆ ಬೆಳ್ಕೋತೀನಿ. ಯಾವತ್ತು ಅದಕ್ಕೆ ಯಾವುದೇ ಥರದ ವಿಷ ರಾಸಾಯನಿಕ ಗೊಬ್ಬರನ ಹಾಕ್ತೇನೆ ಬೆಳ್ಕೋತೀನಿ. ಈ ಥರದ ಪ್ರಯೋಗ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ನಿಮ್ಮ ಸಂಖ್ಯೆನ ಹೇಳಿ ಸೋಮಣ್ಣ ಅವರೇ. 9-3-8-0-5-0-3-4-4-7. ಇನ್ನೊಂದು ಸಾರಿ. 9-3-8-0-5-0-3-4-4-7. ನೂವಾಲ್ಗಿಯನ್ನ ಅಡಿಕೆ ಸಸಿಗಳಿಗೆ ಬಳಕೆ ಮಾಡಿಕೊಂಡು ಮತ್ತು ಇತರೆ ತರಕಾರಿಗಳಿಗೆ ದಾಸವಾಳಕ್ಕೂ ಉಪಯೋಗಿಸಿಕೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ನೂವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449-61-18-78 9449-61-18-78 ರೈತ ಬಾಂಧವರೇ, ನೂವಾಲ್ಗಿ ಸಿಂಪಡಿಸಿದ ನಂತರ ಕೆಲವೇ ದಿನಗಳಲ್ಲಿ ಪೈರಿನಲ್ಲಿ ಆರೋಗ್ಯಕರವಾದ ಬೆಳವಣಿಗೆಯನ್ನು ತಾವು ನೋಡಬಹುದು. ರಾಜ್ಯದಲ್ಲಿ ತರಕಾರಿಗಳು, ಹಿಪ್ಪನೇರಳೆ ಬೆಳೆ, ಶುಂಠಿ, ಅರಿಶಿನ, ನೇಪಿಯರ್ ಹುಲ್ಲು, ರಾಗಿ, ಮೆಕ್ಕೆಜೋಳ, ಬಾಳೆ ಮತ್ತಿತರ ಬೆಳೆಗಳಿಗೆ ರೈತ ಬಾಂಧವರು ಇದನ್ನು ಸಿಂಪಡಣೆ ಮಾಡಿಕೊಂಡು ಪ್ರಯೋಜನವನ್ನು ಕಂಡಿದ್ದಾರೆ. ಸಪೋಟ, ಮಾವು, ದಾಳಿಂಬೆ ಇತ್ಯಾದಿ ಬೆಳೆಗಳಲ್ಲೂ ನೂವಾಲ್ಗಿಯನ್ನು ಉಪಯೋಗಿಸ್ಕೊಳ್ಳೋರಿದ್ದಾರೆ. ಕಾಫಿ, ಏಲಕ್ಕಿ, ಕಾಳುಮೆಣಸಿನಲ್ಲೂ ನೂವಾಲ್ಗಿಯನ್ನು ಬಳಕೆ ಮಾಡ್ತಾಯಿದ್ದಾರೆ ನಮ್ಮ ರೈತರು. ಒಂದೇ ತಿಂಗಳಲ್ಲಿ ಕಟಾವಿಗೆ ಬರುವ ಸೊಪ್ಪುಗಳಿಗಂತೂ ನೂವಾಲ್ಗಿ ಪ್ರಯೋಜನಕಾರಿ ಅಂತ ಅಂದ್ಕೊಂಡು ಉಪಯೋಗಿಸ್ಕೊಂಡಿರೋರು ಮಾತಾಡೋದಿದೆ. ವಿಷಗಳ ಸಿಂಪಡಣೆಗೆ ಕಡಿವಾಣ ಹಾಕುವ, ರಾಸಾಯನಿಕ ಗೊಬ್ಬರಗಳನ್ನು ಮಿತಗೊಳಿಸುವ, ಹಾಗೆ ಖರ್ಚನ್ನು ಕಮ್ಮಿಗೊಳಿಸುವ ನೂವಾಲ್ಗಿ ರೈತೋಪಯೋಗಿ ಪದಾರ್ಥ ಅಂತ ಅಂದ್ಕೊಂಡು ಅನುಭವಗಳಿಂದಲೂ ಸಾಬೀತಾಗಿದೆ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನೂವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದುವರೆಗೆ ನೂವಾಲ್ಗಿ ಫಾಲಿಯರ್ ಸ್ಪ್ರೇ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈಗ ಜನಪದ ಗೀತೆ.